ಸಹಾಯವಾಣಿ ಸಂಖ್ಯೆ 1500. ಪ್ರಕಟಣೆ ಕೇಳಿದಿರಿ. ಕರಾವಳಿ ಕರ್ನಾಟಕದ ಜನಗಣಚಿನ ಆಭರಣ ಜ್ಯುವೆಲರ್ಸ್ ಅರ್ಪಿಸುತ್ತಿದೆ ಫೆಬ್ರವರಿ ಫೆಸ್ಟ್ 2025. ಚಿನ್ನಾಭರಣಗಳ ಮೇಕಿಂಗ್ ಚಾರ್ಜಸ್ ಮೇಲೆ 300 ರೂಪಾಯಿ ವರೆಗೂ ಆಫ್, ಹಾಗೆ ಹಳೆ ಚಿನ್ನದ ವಿನಿಮಯದ ಮೇಲೆ ಹೆಚ್ಚುವರಿ 50 ರೂಪಾಯಿ ಪಡೆಯಿರಿ. ಡೈಮಂಡ್ ಪರ್ ಕ್ಯಾರೆಟ್ ಮೇಲೆ 9,000 ರೂಪಾಯಿ ವರೆಗಿನ ಆಫ್, ಅಲ್ಲದೆ ಹಳೆ ಚಿನ್ನ ವಿನಿಮಯದ ಮೇಲೆ ಹೆಚ್ಚುವರಿ 100 ರೂಪಾಯಿ ಪಡೆಯಿರಿ. ಹಾಗೆ ಬೆಳ್ಳಿಯ ಸಲಕರಣೆಗಳ ಪ್ರತಿ ಕೆಜಿ ಮೇಕಿಂಗ್ ಚಾರ್ಜಸ್ ಮೇಲೆ ಫ್ಲಾಟ್ 3,000 ರೂಪಾಯಿ ಆಫ್. ಇಂದೇ ನಿಮ್ಮ ಹತ್ತಿರದ ಆಭರಣ ಜ್ಯುವೆಲರ್ಸ್ಗೆ ಭೇಟಿ ನೀಡಿ. ಟಿಎನ್ಸಿ ಅಪ್ಲೈ. ಸಾರ್ವಜನಿಕರಿಗೆ ಗಮನಿಸಿ, ಸಹಬಾಳ್ವೆ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುತ್ತದೆ. ಸಾರ್ವಜನಿಕರಿಗಾಗಿ ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಪಂಗಡದ ವ್ಯಕ್ತಿಗಳ ಮೇಲೆ ದೌರ್ಜನ್ಯವೆಸಗುವುದು ಅಪರಾಧವಾಗಿದೆ. ಇತರೆ ಜಾತಿ ವ್ಯಕ್ತಿಗಳು ಈ ರೀತಿ ದೌರ್ಜನ್ಯವೆಸಗಿದಲ್ಲಿ ಕಾನೂನು ಪ್ರಕಾರ ಶಿಕ್ಷಾರ್ಹ ಅಪರಾಧವಾಗಿರುತ್ತದೆ. ಅಂತಹ ಅಪರಾಧವೆಸಗಿದ ಇತರೆ ಜಾತಿಯ ವ್ಯಕ್ತಿಗಳ ಮೇಲೆ ದೌರ್ಜನ್ಯ ಪ್ರತಿಬಂಧ ಕಾಯ್ದೆ ಅನ್ವಯ ಪ್ರಕರಣ ದಾಖಲಿಸಲಾಗುತ್ತದೆ. ದೌರ್ಜನ್ಯಕ್ಕೆ ಒಳಗಾದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವ್ಯಕ್ತಿಗಳು ಹತ್ತಿರದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಬಹುದು. ಎಲ್ಲರೂ ಒಂದಾಗಿ ಬಾಳೋಣ, ಎಲ್ಲರೂ ಒಂದಾಗಿ ಬೆಳೆಯೋಣ. ಪ್ರಕಟಣೆ ಜಂಟಿ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ದಾವಣಗೆರೆ. ಈಗ ಬರುವ ಹಬ್ಬಗಳಿಗೆ ಮತ್ತು ಫ್ಯಾಮಿಲಿ ಫಂಕ್ಷನ್ಸ್ ಗೆ ಹೊಸದನ್ನ ಕೊಂಡ್ಕೋಬೇಕಾ ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಬ್ರೇಕ್ ಎಂಜಾಯ್ ಮಾಡುವ ಟ್ರಿಪ್ ಮಾಡಬೇಕಾ? ಫೈನಾನ್ಷಿಯಲ್ ವರೀಸ್ ನಿಂದ ಈ ತರದ ಆಸೆಗಳು ಈಡೇರ್ತಾ ಇಲ್ವಾ? ಬನ್ನಿ ಈಗ ಮಣಪುರಂ ಗೋಲ್ಡ್ ಲೋನ್ ನೊಂದಿಗೆ ನಿಮ್ಮ ಮನೆಗೆ ಮನಸ್ಸಿಗೆ ಸಂತಸವನ್ನ ತನ್ನಿ. ಅಟ್ರಾಕ್ಟಿವ್ ಗೋಲ್ಡ್ ಲೋನ್ ಸ್ಕೀಮ್ಸ್ ನೊಂದಿಗೆ ಪ್ಲಸ್ ಡೇಸ್ ಗೆ ಮಾತ್ರ ಇಂಟ್ರೆಸ್ಟ್ ಅಪ್ಲಿಕಬಲ್ ಇರುತ್ತದೆ. 7 ಅಥವಾ 15 ಡೇಸ್ ನಂತರ ಯಾವುದೇ ಮಿನಿಮಮ್ ಫಿಕ್ಸ್ ಪೀರಿಯಡ್ ಇಲ್ಲ. ಹತ್ತಿರದ ಬ್ರಾಂಚ್ ಸಂಪರ್ಕಿಸಿ ಅಥವಾ ಟೋಲ್ ಫ್ರೀ ನಂಬರ್ ಗೆ ಕಾಲ್ ಮಾಡಿ 1-800-420-2233. ಮಣಪುರಂ ಗೋಲ್ಡ್ ನೊಂದಿಗೆ ನಿಮ್ಮ ಶಿವರಾತ್ರಿಯಲ್ಲಿ ಸಂತಸ ಸಮೃದ್ಧಿ ತರಲಿ. ಅಳ್ಬೇಡ ಕಣಮ್ಮ, ನಿನಕೂ ಮತ್ತೆ ಬಾಳ್ ಸಿಗುತ್ತೆ. ಅದ್ ಹೆಂಗೆ ಆಯ್ತದೆ ಕನಕ, ನಾನು ವಿಧುವೆ, ನನ್ ಮುಂದಿನ ಜೀವನದ ಬಗ್ಗೆ ಯೋಚನೆ ಮಾಡೋಕೆ ಯಾರಿದ್ದಾರೆ? ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ವಿಧವೆಯರ ಹೊಸ ಬದುಕನ್ನು ರೂಪಿಸಲು ಅಂತಹ ದಂಪತಿಗಳಿಗೆ 3 ಲಕ್ಷ ರೂಪಾಯಿಗಳ ಪ್ರೋತ್ಸಾಹ ಧನವನ್ನು ಒಂದೇ ಬಾರಿಗೆ ನೀಡಲಾಗುತ್ತಿದೆ. ವಿಧವೆಯ ವಯೋಮಿತಿ 18-42 ವರ್ಷದೊಳಗಾಗಿರಬೇಕು. ವರನ ವಯೋಮಿತಿ 21-45 ಆಗಿರಬೇಕು. ಮರು ವಿವಾಹದ ಬಗ್ಗೆ ನೋಂದಾಯಿಸತಕ್ಕದ್ದು. ಸರಳ ವಿವಾಹ ಪ್ರೋತ್ಸಾಹ ಧನ ಪಡೆದಿದ್ದಲ್ಲಿ ಅಂತಹ ದಂಪತಿಗಳಿಗೆ 2.5 ಲಕ್ಷ ರೂಪಾಯಿಗಳ ಪ್ರೋತ್ಸಾಹ ಧನವನ್ನು ನೀಡಲಾಗುವುದು. ಪ್ರಕಟಣೆ ಜಂಟಿ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ದಾವಣಗೆರೆ. ಪ್ರಾಣಿಯು ಪಕ್ಷಿಯು ನಗುತ್ತಿರಲು ಇದು ಗಿಡ ಮರ ತುಂಬಿದ ಕಾಡು ಮನೆ. ನಾಡಿದು ಉಳಿಯಲು ಕಾಡಿರಬೇಕು, ಅಡವಿಯ ಉಳಿದು ನನ್ನ ಹೊಣೆ. ಬಿಸಿಲು ಬಿಸಿಲು ಏರಿದ ತಾಪ, ಕಾಲಿಡುತ್ತಿದ ಬೇಸಿಗೆ ಗಾಲ. ಎಚ್ಚರ ವಹಿಸಿ ಕಾಳಜಿ ತೋರಿ ಕೊಂಚ ಕಟ್ಟೋಣ ಭೂಮಿಯ ಸಾಲ. ಕಾಡಿಂದ ಇರಲಿ ಬಹುದೂರ, ಒಗ್ಗಟ್ಟಿನಿಂದ ನಿಲ್ಲೋಣ, ಕಾರ್ಗಿ ಚೆಂದು ತಡೆಯೋಣ. ಅರಣ್ಯ ಸಹಾಯವಾಣಿ 1-9-2-6 ಕರೆ ಮಾಡಿ. ಪ್ರಕಟಣೆ ಕರ್ನಾಟಕ ಅರಣ್ಯ ಇಲಾಖೆ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಮೊದಲಿಗೆ ಕೇಳಿ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಐಸಿಎಆರ್ ಕೃಷಿ ವಿಜ್ಞಾನ ಕೇಂದ್ರ ನವುಲೆ ಶಿವಮೊಗ್ಗ ಹಾಗೂ ಕೃಷಿ ಇಲಾಖೆ ದಾವಣಗೆರೆ ಇವರ ಸಹಯೋಗದಲ್ಲಿ ಹಮ್ಮಿಕೊಂಡ ಭದ್ರಾವತಿ ರೇಡಿಯೋ ಕಿಸಾನ್ ರೈತ ದಿನಾಚರಣೆಯ ಅಂಗವಾಗಿ ವೃತ್ತಿಕೊಪ್ಪ ಗ್ರಾಮ ಸೊರಬ ತಾಲೂಕಿನ ಪ್ರಗತಿಪರ ರೈತರಾದ ಮಾಲ್ತೇಶಪ್ಪ ಬಸವೇಣಪ್ಪ, ಹೊಸನಗರ ತಾಲೂಕಿನ ಪ್ರಗತಿಪರ ರೈತರಾದ ಬಿಎನ್ ಗುರುರಾಜ್ ಹಾಗೂ ಹೊಳೆಹೊನ್ನೂರಿನ ಶ್ರೀಮತಿ ಸುಮಾ ಅವರ ಅನುಭವಗಳು ಈ ಕುರಿತು ಮಾಹಿತಿ ಕೇಳುವಿರಿ. ಪ್ರಸ್ತುತಪಡಿಸುತ್ತಾರೆ ಡಾಕ್ಟರ್ ಎಸ್ಎಂ ಸುಧಾಕರ್. ಅವತ್ತಿನ ಕೃಷಿ ಬೇರೆ ಇತ್ತು, ಅವತ್ತಿನ ಎತ್ತಿತ್ತು, ಕಟ್ಟಿಗೆ ಬೇಸ ಇದ್ದವು, ರಂತಿ ಕೊಳ್ಳು. ಇವತ್ತು ರೂಟ್ರು ಕಬ್ಬಿಣದೈತಿ. ಅವತ್ತು ರೂಟ್ರಿಗೆ ಓಡಿಸಿದ್ರೆ ಅವ ಹಿಂದಿನ ಕೊಳ್ಳ ಇತ್ತು, ಅದು ಕೆಲವರಿಗೆ ಕೊಳ್ಳೋ ಅನ್ನೋದು ಗೊತ್ತಾಗತ್ತಲ್ಲ. ಇವತ್ತು ಈಗ ರೂಟ್ರು ಅಂತವಿ, ಅದಕ್ಕೆ ಕೊಳ್ಳೋ ಅಂತವಿ. ಅವೆಲ್ಲ ಕೃಷಿ ಹಿಂದಿದ್ದಾಗ ಆ ಕೃಷಿನೇ ಬೇರೆ, ಈಗ ತಂತ್ರಜ್ಞಾನ ಕೃಷಿನೇ ಬೇರೆ. ಈಗ ನಾವು ಹಾಲಿ ಇರ್ತಕ್ಕಂತ ಹೇಳ್ಬೇಕು ಅಂದ್ರೆ ಕೃಷಿ ಒಳಗ ಹಿಂದ ರಾಗಿ ಭತ್ತ ಜೋಳ ಮೆಣಸು ಶೇಂಗಾ ಪ್ರತಿಯೊಂದು ಬೆಳೀತಾ ಇದ್ವಿ. ಈಗ ಎಲ್ಲಿ ಬಂದವಪ್ಪ ಅಂತಂದ್ರೆ ಈಗ 20-30 ವರ್ಷ ಇತ್ತಾಗ ಅಡಿಕೆ ಶುಂಠಿ ಇಲ್ಲಿ ಬಂದ್ಬಿಟ್ಟಿವಿ. ಬಂದಾಗ ಈಗ ನಾವು 2 ಎಕರೆದಾಗ ಏನೈತಿ ಅಂತಂದ್ರೆ ಪ್ರತಿಯೊಂದು ನಮ್ಮ ರೈತರಿಗೆ ಬೇಕಾಗಿರೋ ವಸ್ತು. ನಾವು ರೈತ ಅಂತಂದ್ರೆ ನಾವು ಉಣ್ಣೋದಾಗಲಿ ತಿನ್ನೋದಾಗಲಿ ಅಥವಾ ಮಾರಾಟ ಮಾಡೋಕ್ಕಾಗಲಿ ಪ್ರತಿಯೊಂದು ಏನೈತಿ ಎಲ್ಲ ಇದೆ. ಫಸ್ಟ್ ಈಗ ಇತ್ತ ಮಾಡಿರೋ ಕೃಷಿ ಅಡಿಕೆ ತೆಂಗು ಬಾಳೆ ಮಾವು ಹಲಸು ನುಗ್ಗೆಕಾಯಿ ಚಕ್ಕು ನಿಂಬೆ ಪಪ್ಪಾಳೆ ಪ್ರತಿಯೊಂದು ಇಂಥದ್ದೆಲ್ಲ ಅನ್ನಂಗಿಲ್ಲ. ಆಮೇಲೆ ತರಕಾರಿ ಆಮೇಲೆ ಸುತ್ತಲೂ ನಮ್ಮ ಜಮೀನು ಸುತ್ತಲೂ ಒಂದು 300 ಸಾಗಣೆ ಪ್ರತಿಯೊಂದು ಅಳಿಸಿ. ಅದರೊಳಗೆ ಒಂದು ಕೃಷಿ ಹೊಂಡ, ಅದರೊಳಗೆ ಕೃಷಿ ಹೊಂಡ ಅಂದ್ರೆ 30 ಮೀಟರ್ ಉದ್ದ 26 ಮೀಟರ್ ಅಗಲ, ಅದು 20 ಅಡಿ ಆಳ. ಅದರೊಳಗೆ ಮೀನು ಅದನ್ನ ಮೀನು ಬಿಟ್ಟಾಗ ನಾವು ಯಾವ್ದನ್ನು ಬೇರೆ ಫುಡ್ ಅನ್ನ ದುಡ್ಡು ಕೊಟ್ಟು ಯಾವ್ದನ್ನು ಹಾಕಲ್ಲ. ಅದೇನು ನ್ಯಾಚುರಲ್ ಆಗಿ ಅಲ್ಲೆಲ್ಲ ತೋಟದೊಳಗಿಂದ ಎಲಿ ಪಲಿ ಬೇಳೋದು ಆ ಧೂಳ ಆಮೇಲೆ ನಾವು ಮನೆ ಅಲ್ಲೇ ಮನೆ ಇಟ್ಕೊಂಡ್ರಿ ನಾವು ಗಂಗಾ ಚಿರಿಗೆ ಬೆಳಗಿದ್ರೆ ಅದ್ರದ್ದೆಲ್ಲ ಅದಕ್ಕೆ ಹೋಗಿ ಬೀಳ್ತತಿ. ಅದನ್ನ ಮಾತ್ರ ಅದನ್ನ ತಿಳ್ಕೊಂಡು ಬೆಳಗ್ಗೆ ಐತಿ. ಇನ್ನು ವಿಚಾರ ಕೇಳೇನು ವಿಚಾರ ಕೊಡ್ಬೇಕಂದ್ರೆ ನಾವು ಈ ಕರ್ನಾಟಕದಾಗ ನಾವು ಕೃಷಿ ಮಾಡ್ದಲ್ಲ ನಾವು ಭಾಳ ಪುಣ್ಯವಂತರು ಅನ್ಬೇಕು, ನಾವು ಭಾಳ ಅದೃಷ್ಟವಂತರು ಅನ್ಬೇಕು. ಕೆಲವೊಂದು ಮಹಾರಾಷ್ಟ್ರ ಸ್ಟೂರ್ ಹೇಳಿದ್ನ ಈಗ ಒಂದು 10 ವರ್ಷದಿಂದ ಮಹಾರಾಷ್ಟ್ರ ಸ್ಟೂರ್ ಕಳಿಸಿದ್ರು ನನ್ನ. ಅಲ್ಲಿಗೆ ಹೋಗ್ಬಿಟ್ರೆ ಅಲ್ಲಿಗೆಲ್ಲ ನೋಡಿ ಇಲ್ಲಿ ನಾವು ಬಂದವೇ ಅಂದ್ರೆ ನಾವು ಭಾಳ ಅದೃಷ್ಟವಂತರು. ಈ ಮಣ್ಣು ಈ ನೀರು ಈ ನೆಲ ಅಂದ್ರೆ ಎಲ್ಲಿ ಸಿಗಲ್ಲ. ಆದ್ರೆ ನಮ್ಗೆ ಈ ನೆಲ ನೀರು ಅಂತಾರ ನಮಗೆ ಕೃಷಿ ಮಾಡಲಿಕ್ಕೆ ಆಸಕ್ತಿ ಇಲ್ಲ. ಈಗ ಕೃಷಿ ಅಂದ್ರೆ ಹೆಂಗಪ್ಪ ಅಂದ್ರೆ ಅವ್ನು ಹೊಲಕ್ಕೆ ಹೋಗ್ಬೇಕು 1.5 ತಾಸು ನಿಲ್ತಾನೆ ಅಷ್ಟೇ, ಮತ್ತೆ ದೊಡ್ಡ ಮನೆಗೆ ಬರ್ಬೇಕು ಇಲ್ಲ ಪ್ಯಾಟಿಗೆ ಹೋಗ್ಬೇಕು. ಹಂಗೆ ಹೋದಾಗ ನಾವು ಕೃಷಿ ಆಗಲ್ಲ. ಕೃಷಿ ಅಂದಾಗ ನಾವು 8 ತಾಸು ಆದರೂ ನಾವು ಇದ್ರೆ ಮಾತ್ರ ಅದು ಕೃಷಿ ಆಗತ್ತೆ ಹೊರತು ನಾವು 8 ಗಳಿಗೆ ನಾವು ಬಂದು ನಾವು ಕೃಷಿ ಮಾಡ್ತೇವೆ ಯಾವ ಕಾರಣಕ್ಕೂ ಅದು ನಡೆಯಲ್ಲ. ಅದರಿಂದ ಇಲ್ಲಿ ನಾವು ಇರ್ತಕ್ಕಂಥ ಭಾಳ ಪುಣ್ಯಂತರ ಬಗ್ಗೆ ಮಹಾರಾಷ್ಟ್ರ ಹೋಗ್ಬಿಟ್ರೆ ಒಬ್ಬರು ನೆಂಟರು ಹೋದ್ರು ಅಂತಂದ್ರೆ ನಮ್ಗೆ ಇವತ್ತು ನಮ್ಮಲ್ಲಿ ನೆಂಟರು ಬಂದರು ನೀರು ಕೊಡ್ತೇವೆ 1 ಲೀಟ್ರ್ ನೀರಲ್ಲ 10 ಲೀಟ್ರ್ ನೀರು ತಿಂದು ನಾವು ಚೆಲ್ತೇವೆ. ಇರೋ ಕದ್ದು ಗಟರಕ್ಕೆ ಹೋಗತಿ ಇಲ್ಲ ಇಲ್ಲ ರೋಡಿಗೆ ಹೋಗತಿ. ಅಲ್ಲಿ ಎಂಥ ನೆಂಟರು ಬಂದರು ಯಾರೋ ಬಂದರು 1 ಲೀಟ್ರ್ ಚೆಲ್ಲಿದ್ರೆ ಒಂದು ಕೊಣ ಮಾಡ್ಕೊಂಡಿರ್ತಾರೆ ಆ ಕೊಣಕ್ಕೆ ಹೋಗತಿ. ಅವ್ರ ಬಚ್ಚಲ್ ನೀರು ಮೈತು ಹೋದ್ರೆ ಅಂದ್ರೆ ಅದು ಕೊಣಕ್ಕೆ ಹೋಗತಿ. ಆಮೇಲೆ ಎಮ್ಮೆ ಮೈತು ಹೋದ್ರು ಎತ್ತು ಮೈತು ಹೋದ್ರು ಅಂದ್ರೆ ಕೊಣಕ್ಕೆ ಹೋಗತಿ. ಪ್ರತಿಯೊಂದು ನಾವು ಏನಾದ್ರು ಒಂದು ಚಂಬ 1 ಲೀಟ್ರ್ ನೀರು ಚೆಲ್ಲಿದ್ರೆ ಅಂದ್ರೆ ಅದು ಕೊಣಕ್ಕೆ ಹೋಗಿ ಅಂತ ಆ ನೀರನ್ನ ಅವ್ರು ಬೆಳೆ ಬೆಳೀತಾವೆ. ನಮ್ಮನೇ ಮಾಡಿದಾಗ ನಮ್ಮನೆ ಪ್ರತಿಯೊಬ್ಬರು 5,000 ಲೀಟ್ರು 2,000 ಲೀಟ್ರ್ ನಾವು ವೇಸ್ಟ್ ಮಾಡ್ತಾ ಈಗೂ ನಮಗೆ ನೀರಿಂದ ಇನ್ನೂವರೆಗೂ ನಮ್ಗೆ ಬೆಲೆ ಗೊತ್ತಿಲ್ಲ. ಹಂಗಾಗಿ ಈ ಕೃಷಿ ಬಗ್ಗೆ ನಾವು ಎಷ್ಟು ತಿಳ್ಕೊಂಡು ಎಷ್ಟು ಮಾಡಿದ್ರು ಕಡಿಮೆ ಐತಿ. ಹಂಗಂತ ನಾ ಬಹಳ ಕೃಷಿ ಮಾಡಿದೆ ಅಂತಂದ್ರೆ ನಾನೇ ಅಷ್ಟು ಇನ್ನೂ ಇಲ್ಲ, ಅದ್ರ ಇನ್ನೂ ಬಹಳ ಅಳವಡಿಸಿನವಲ್ಲ ಇನ್ನೂ. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಗುರುರಾಜ್ ಅಂತೇಳಿ, ಹೊಸನಾರ ತಾಲೂಕು. ನಾನು ವೃತ್ತಿಯಲ್ಲಿ ಕೃಷಿಕ. ನಮ್ದೊಂದು 6 ಎಕರೆ ಕೃಷಿ ಭೂಮಿ ಇದೆ. ಆ ಕೃಷಿ ಭೂಮಿಯ ಪಿತ್ರಾರ್ಜಿತವಾಗಿ ನಾವು 0 ಬಂದಂತನು ನಮ್ದು ಜೀರೋದಿಂದ ಇವತ್ತು ಒಂದು 15-20 ಲಕ್ಷ ರೂಪಾಯಿ ಆದಾಯ ಬರ್ತಾ ಇದೆ. ನಾನು SLC ಓದ್ತಾ ಇರ್ಬೇಕಾದ್ರೆ ನಮಗೆ ಜೀರೋ ಇತ್ತು, ಏನೂ ಇಲ್ಲ ಆಗಿತ್ತು. ಇವತ್ತು ನಾನು ಒಬ್ಬ ಒಳ್ಳೆಯ ಒಂದು ಕೃಷಿಕ ಆಗಿದ್ದೀನಿ. ಜೊತೆಗೆ ಸಮಗ್ರ ಕೃಷಿ, ಅಡಿಕೆ, ಕಾಳುಮೆಣಸು, ವೆನಿಲ್ಲಾ, ಬಾರ್ಡ್ರಲ್ಲೆಲ್ಲ ಬಿದಿರು, ಹುಣಸೆ, ಮಾವು, ತೆಂಗು, ಜೊತೆಗೆ ಮೀನುಗಾರಿಕೆ, ಹೈನುಗಾರಿಕೆ, ರೈತರು ಏನೇನು ಮಾಡ್ಬೋದು ಎಲ್ಲದೂ ಬೆಳೆದಿದ್ದೀನಿ. ಅಡಿಕೆ ನರ್ಸರಿ, ಜೊತೆಗೆ ಗೀರು, ಅಗರುಡ್ಡು, ರಕ್ತಚಂದನ, ಈ ಥರದ್ದು ಎಲ್ಲದೂ ಇದೆ. ಇನ್ನೂ ಸುಮಾರಷ್ಟು ಇದೆ. ಒಂದು ಪಂಚಾಯತಿಯಿಂದ ಕೆರೆಯನ್ನು ಹರಾಜು ತಗೊಂಡು ಅದರಲ್ಲಿ ಮೀನುಗಾರಿಕೆ ಮಾಡ್ತಾ ಇದ್ದೀವಿ. ಹೈನುಗಾರಿಕೆಯಲ್ಲಿ ದೇಶಿ ತಳಿ, ವಿದೇಶಿ ತಳಿಗಳು ಯಾವುದೂ ಬಳಸ್ತಾ ಇಲ್ಲ. ನಾವು ದೇಶಿ ತಳಿಯನ್ನ ಇಷ್ಟಪಡ್ತೀವಿ, ಅದಕ್ಕೋಸ್ಕರ ಅದನ್ನೇ ಮಾಡ್ತಾ ಇದ್ದೀವಿ. ಅದನ್ನು ಲೋಕಲಲ್ಲಿ ಹಾಲು ಮಾರಾಟ ಮಾಡ್ತೀವಿ, ಮತ್ತೆ ತುಪ್ಪನೂ ಮಾರಾಟ ಮಾಡ್ತೀವಿ. ಜೊತೆಗೆ ಇಂಪಾರ್ಟೆಂಟ್ ಆಗಿ ನೀರಿಗೆ ಬಹಳ ಮಹತ್ವ ಕೊಡ್ತೀವಿ. ನಾನು 2009 ಬೋರ್ವೆಲ್ ರೀಚಾರ್ಜ್ ಮಾಡಿದ್ದೆ, ಅದು ನನಗೆ ನೀರು ಕಡಿಮೆ ಆಗಿತ್ತು, ಅದು ತುಂಬಾ ಇಂಪ್ರೂವ್ ಆಗಿ ಈಗ ಅದನ್ನ ನಮ್ಮ ಇದೇ ಯೂನಿವರ್ಸಿಟಿ ಒಬ್ರು ಡಾಕ್ಟರ್ ಅರುಣ್ ಕುಮಾರ್ ಅಂತೇಳಿ ಒಂದು ವಿಡಿಯೋ ಮಾಡಿ ಯೂಟ್ಯೂಬ್ ಅಲ್ಲಿ ಹಾಕಿದ್ರು. ಅದು ನಾನು ಬಹಳಷ್ಟು ಜನ ರೈತರಿಗೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ, ತುಂಬಾ ಚೆನ್ನಾಗಿ ರೈತರಿಗೆ ಹೆಲ್ಪ್ ಆಗಿದೆ ಅದು. ಜೊತೆಗೆ ಇನ್ನು ಒಂದು ಸಾರ ಸಂಸ್ಥೆ ಅಂತ ಇದೆ ನಮ್ಮ ಬಟವಾಲಪ್ಪದಲ್ಲಿ, ಅದ್ರ ಜೊತೆಗೆ ನಾವು ಸೇರ್ಕೊಂಡು ಸುಮಾರಷ್ಟು ಕೆರೆಗಳನ್ನ ಅಭಿವೃದ್ಧಿ ಮಾಡಿದೀವಿ. ಅದ್ರ ಜೊತೆಗೆ ಸಕ್ರಿಯವಾಗಿ 2-3 ವರ್ಷ ನಾವು ಒದ್ದಾಟ ಮಾಡಿ ಸುಮಾರಷ್ಟು ಕೆರೆಗಳನ್ನ ಹೂಳು ತೆಗೆದು ನಾವು ಅದ್ರಲ್ಲಿ ತೊಡಸ್ಕೊಂಡಿದೀವಿ. ಜೊತೆಗೆ ನಾನು ಒಂದು 20 ಬಾರಿ ರಕ್ತದಾನ ಮಾಡಿದ್ದೀನಿ. ಇದು ನನಗೆ ಒಂದು ವರ್ಷದಲ್ಲಿ ನಾನು 2-3 ಸರಿ ಕೊಡ್ತಾ ಇರ್ತೀನಿ. ಎಲ್ಲೂ ಸರ್ಟಿಫಿಕೇಟ್ ಜೊತೆಗೆ ಪ್ರಚಾರಕ್ಕಾಗಿ ಮಾಡ್ತಾ ಇಲ್ಲ, ಅದನ್ನ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದಲ್ಲಿ ಫೇಸ್ಬುಕ್ ವಾಟ್ಸಪ್ ಅಲ್ಲೆಲ್ಲ ಫೋಟೋ ಹಾಕಕ್ಕೋಸ್ಕರ ಮಾಡ್ತಾ ಇಲ್ಲ. ಅದನ್ನ ನನ್ನೊಂದು ಉದ್ದೇಶ ಜನರಿಗೆ ಅನುಕೂಲ ಆಗಲಿ ಅಂತೇಳಿ. ಜೊತೆಗೆ ರೀಸೆಂಟ್ ಆಗಿ ಒಂದು ನಮ್ಮ ಈ ಯೂನಿವರ್ಸಿಟಿಯ ಮಾರ್ಗದರ್ಶನದಲ್ಲಿ ನಾವು ಸಾವಯವ ರೈತ, ಬಯೋಡೈಜೆಸ್ಟ್ ಇದೆ ನಮ್ದು, ಕೊಟ್ಟಿಗೆ ತೊಳೆದದ್ದು ನಾವು ದೇಶೀಯ ಆಕಳಾಗಿರೋದ್ರಿಂದ ಅದನ್ನೆಲ್ಲ ನಾವು ನಮ್ಮ ಜಮೀನಿಗೆ ಬಳಸ್ತೀವಿ. ಬೇಸಿಗೆಯಲ್ಲಿ ಅಡಿಕೆಗೆ ಬಳಸ್ತೀವಿ, ಮಳೆಗಾಲದಲ್ಲಿ ಭತ್ತಕ್ಕೆ ಬಳಸ್ತೀವಿ. ಜೊತೆಗೆ ದೇಶಿ ಒಂದು ಭತ್ತ ಬೆಳೆಯೋದ್ರಿಂದ ನಮ್ಮ ಯೂನಿವರ್ಸಿಟಿಯವ್ರು ಮಾರ್ಗದರ್ಶನ ಕೊಟ್ಟರು ನೀವೇನಾರು ಒಂದು ಮಾಡಿ ಅಂತೇಳಿ. ನಾವು ಈಗ ತೊಡೆದೇವೆ ಅಂತೇಳಿ ಒಂದು ಗೊತ್ತಿರ್ಬೋದು, ಕೆಲವು ಭಾಗದಲ್ಲಿ ಅವುಗು ಅಂತಾರೆ, ಅಂಗು ಅಂತ ಕರೀತಾರೆ. ಅದನ್ನ ನಮ್ಮ ಮನೆಯವರು ಈಗ ಮಾಡ್ತಾ ಇದ್ದಾರೆ, ನಾವು ಸಪೋರ್ಟ್ ಮಾಡ್ತಾ ಇದೀವಿ. ಅದನ್ನು ತುಂಬಾ ಚೆನ್ನಾಗಿ ಮಾರ್ಕೆಟಿಂಗ್ ಆಗ್ತಾ ಇದೆ. ಫುಲ್ ಬ್ಯಾಕ್ ಸಪೋರ್ಟ್ ನಮ್ಮ ಯೂನಿವರ್ಸಿಟಿ ಇರೋಕೆ ಮತ್ತೆ ಶಿವಮೊಗ್ಗ ಯೂನಿವರ್ಸಿಟಿ ಅವರೇ. ಅದನ್ನ ಎಲ್ಲ ಕಡೆ ಬೇಕಾದಂತ ಅವರಿಗೆ ನಾವು ಆರ್ಡರ್ ಕೊಟ್ಟವರಿಗೆ ನವಣೆದು ಮತ್ತೆ ಅಕ್ಕಿದು ದೇಶಿ ಅಕ್ಕಿ ಮತ್ತೆ ಬೆಲ್ಲ, ಆಲಮನೆ ಬೆಲ್ಲ. ಜೊತೆಗೆ ಕೆಲವು ಶುಗರ್ ಇರೋಂಥವರಿಗೆ ಸಕ್ಕರೆ ಅವರು ಮತ್ತೆ ಅಕ್ಕಿ ತಿನ್ನಲ್ಲ, ಅಂಥವರಿಗೋಸ್ಕರ ನಾವು ನವಣೆದು ಮಾಡಿಕೊಡ್ತಾ ಇದೀವಿ. ಅವ್ರು ಯಾರು ನಮ್ದು ಕಾಂಟ್ಯಾಕ್ಟ್ ನಂಬರ್ ತಗೊಂಡು ಅವರಿಗೆ ಮಾಹಿತಿ ಕೊಡ್ತಾರೆ, ಅವರಿಗೆ ಫಂಕ್ಷನ್ಗಳಿಗೂ ಎಲ್ಲ ಕಳಿಸ್ಕೊಡ್ತೀವಿ. ಈ ಥರ ಎಲ್ಲ ಮಾಡ್ತಾ ಇದೀವಿ. ನಾವೊಂದು ಈ ಕಾರ್ಯಕ್ರಮಕ್ಕೆ ನಮಗೆ ಆಕಾಶವಾಣಿಯವರು ಕರೆದು ಸನ್ಮಾನ ಮಾಡಿ ಒಂದು ಗೌರವ ಕೊಟ್ಟಿದ್ದಾರೆ, ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಜೊತೆಗೆ ನಾನು ಆಕಾಶವಾಣಿ ಒಬ್ಬ ಅದ್ಭುತವಾದ ಬಹಳ ವರ್ಷದಿಂದ ಅವರೊಂದು ಪ್ರೇಮಿ. ನಾನು ಬೆಳಿಗ್ಗೆ ಎದ್ದು 6 ಗಂಟೆಗೆ ನನಗೆ ರೇಡಿಯೋ ಆನ್ ಆಗಿರ್ಬೇಕು. ಮುಖ ತೊಳೆಯಕ್ಕಿಂತ ಮುಂಚೆ ರೇಡಿಯೋ ಹಾಕೊಂಡೆ ನಾನು ಮುಖ ತೊಳೆಯಕ್ಕೆ ಹೋದ ಜೇಬಲ್ ನನ್ನ ಫೋನಲ್ಲಿ ಯಾವಾಗಲೂ 24/7 ರಾತ್ರಿ ಮಲಗಲ್ವರೆಗೂ ನಾನು ಅದನ್ನ ಮಾಡ್ತಾ ಇರ್ತೀನಿ. ಯಾರಿಗಾರು ನಿಮಗೆ ನಮ್ಮ ತೊಡರೇವ್ ಏನಾರು ಅವಶ್ಯಕತೆ ಇದ್ರೆ ನನ್ನ ಫೋನ್ ನಂಬರ್ ಹೇಳ್ತೀನಿ, ದಯವಿಟ್ಟು ಬರ್ಕೊಳ್ಳಿ. 9341566664. ನನ್ನ ಹೆಸರು ಸುಮಾ ಅಂತೇಳಿ, ಹೊಳೆಹೊನ್ನೂರು. ನಾನು ಮೊದಲು ಟೀಚರ್ ಆಗಿ ಟೀಚರ್ ಕುಟುಂಬದವರು, ಅದ್ರ ಜೊತೆ ನಾವು ಸಾವಯವ ಕೃಷಿ ಬಗ್ಗೆ ನಾನು ತುಂಬಾ ದಿಸ್ತಿಂದ ಅಂದ್ರೆ ಚಿಕ್ಕವಳಿದ್ದಾಗಿಂದ ಕೃಷಿ ಬಗ್ಗೆ ನಮ್ಮ ಮನೆ ಹಿತ್ಲುಗಳೆಲ್ಲ ಹಳ್ಳಿಗಳೆಲ್ಲ ಎಲ್ಲ ಬೆಳೆಯೋದು ಯಾವ ರೀತಿ ಅನ್ನೋದ್ರ ಬಗ್ಗೆ ನಾನು ತುಂಬಾ ಅನುಭವಿಸಿದೀನಿ. ನಾವು ಕೂಡ ಅದನ್ನ ಅಳವಡಿಸ್ಕೊಂಡಿದೀವಿ. ಅದನ್ನ ನಾ ಮತ್ತೆ ಗೋಂದಿ ನೀರಾವರಿ ಇದ್ರಲ್ಲೆಲ್ಲ ನಾನು ವರ್ಕ್ ಮಾಡಿದೀನಿ ನೀರಾವರಿ ಪ್ರಾಜೆಕ್ಟ್ಗಳಲ್ಲಿ. ಏನಕ್ಕಪ್ಪ ಇದು ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ನಿಮ್ಮ ಎಲ್ಲರಿಗೂ ಯಾರ್ಯಾರು ಅವಾರ್ಡ್ಗಳನ್ನ ತಗೊಂಡಿದ್ದೀರೋ ನಮ್ಮ ರೇಡಿಯೋ ಇದ್ರ ಪರವಾಗಿ ಎಲ್ಲರಿಗೂ ಧನ್ಯವಾದಗಳನ್ನ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಸರ್ಗೆ ಇಷ್ಟು ನಮ್ಗೆ ಅವಕಾಶ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರು ನಾವು ಯಾವ ರೀತಿ ಸಾವಯವ ಪದ್ಧತಿಗಳನ್ನ ಉಪಯೋಗಿಸ್ಬಿಟ್ಟು ಈಗ ಏನು ರಾಸಾಯನಿಕ ಪದ್ಧತಿಗಳನ್ನ ಹೋಗಲಾಡಿಸಿ ಸಾವಯವ ಪದ್ಧತಿಗಳ ಮೂಲಕ ಬೆಳೆಗಳನ್ನ ಬೆಳೆದು ನಾವು ಮತ್ತು ನಮ್ಮ ಭೂಮಿಯನ್ನ ಆರೋಗ್ಯವಾಗಿಟ್ಕೊಳ್ಳಿಕ್ಕೆ ನಾವು ಮುಂದಿನ ಪೀಳಿಗೆಗೆ ಒಂದು ಅವಕಾಶವನ್ನ ಕಲ್ಪಿಸಿ ಕೊಡ್ಲಿಕ್ಕೆ ನಾವು ಮಾದರಿಯಾಗಿರ್ಬೇಕು. ನಮ್ಮ ಜೀವನ ಶೈಲಿಗಳನ್ನ ನಾವು ಮತ್ತೆ ನಮ್ಮ ಮುಂದಿನ ಪೀಳಿಗೆ ಆರೋಗ್ಯಯುತವಾಗಿ ಕಲೀಲಿಕ್ಕೆ ಇದು ಒಂದು ನಮಗೆ ಮಾರ್ಗದರ್ಶನ ಅಂತ ಹೇಳಿ ಇಷ್ಟು ಮಾತನಾಡಲು ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದ. ಇದುವರೆಗೂ ಕೆಳದಿ ಶಿವಪ್ಪ ನಾಯ್ಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಐಸಿಎಆರ್ ಕೃಷಿ ವಿಜ್ಞಾನ ಕೇಂದ್ರ ನವಲೆ ಶಿವಮೊಗ್ಗ ಹಾಗೂ ಕೃಷಿ ಇಲಾಖೆ ದಾವಣಗೆರೆ ಇವರ ಸಹಯೋಗದಲ್ಲಿ ಹಮ್ಮಿಕೊಂಡ ಭದ್ರಾವತಿಯ ರೇಡಿಯೋ ಕಿಸಾನ್ ದಿನಾಚರಣೆಯ ಅಂಗವಾಗಿ ವೃತ್ತಿಕೊಪ್ಪ ಗ್ರಾಮ ಸೊರಬ ತಾಲೂಕಿನ ಪ್ರಗತಿಪರ ರೈತರಾದ ಮಾಲತೇಶಪ್ಪ ಬಸವನಪ್ಪ, ಹೊಸನಗರ ತಾಲೂಕಿನ ಪ್ರಗತಿಪರ ರೈತರಾದ ಬಿಎನ್ ಗುರುರಾಜ್ ಹಾಗೂ ಹೊಳೆಹೊನ್ನೂರಿನ ಶ್ರೀಮತಿ ಸುಮಾ ಅವರ ಅನುಭವಗಳನ್ನು ಕೇಳಿದಿರಿ. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದವರು ಡಾ ಎಸ್ಎಂ ಸುಧಾಕರ್. ಈಗ ಕೇಳಿ ರೇಡಿಯೋ ಕಿಸಾನ್ ದಿನಾಚರಣೆ 2025ರ ಮಹತ್ವ ಕುರಿತು ಕೆಳದಿ ಶಿವಪ್ಪ ನಾಯ್ಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕಿ ಶಿವಮೊಗ್ಗದ ಕೃಷಿ ವಿಸ್ತರಣಾ ನಿರ್ದೇಶಕರಾದ ಡಾ ಕೆಟಿ ಗುರುಮೂರ್ತಿ ಅವರಿಂದ ಮಾಹಿತಿ. ಇದೊಂದು ಒಳ್ಳೆಯ ಕಾರ್ಯಕ್ರಮ ಕಿಸಾನ್ ರೇಡಿಯೋ ದಿನಾಚರಣೆ ಕಾರ್ಯಕ್ರಮ ಆಕಾಶ ಭದ್ರಾವತಿ ಹಮ್ಮಿಕೊಂಡಿದೆ. ಇದು ನಿಮ್ಗೆಲ್ಲ ಗೊತ್ತಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ಕಾರ್ಯಕ್ರಮವನ್ನ ಕೇಂದ್ರ ಸರ್ಕಾರ ಐಸಿಆರ್ ಸುಮಾರು ಫೆಬ್ರವರಿ 15 2004ರಲ್ಲಿ ಆ ಟೈಮಲ್ಲಿ ಇದನ್ನ ನನಗೆ ಗೊತ್ತಿರೋ ಪ್ರಕಾರ ಏನು ಕಿಸಾನ್ ವಾಣಿ ಅಂತ ಕರೀತಾ ಇದ್ರು. ಅದನ್ನ ಈಗ ಏನು ರೇಡಿಯೋ ಕಿಸಾನ್ ಏನು ಆರಂಭ ಮಾಡ್ತಾ ಇದೀವಿ. ಆ ಟೈಮಲ್ಲಿ ಇದನ್ನ ಕೆಲವೊಂದು ಆಯ್ದ ಆಕಾಶವಾಣಿ ಕೇಂದ್ರಗಳಿಗೆ ಕೊಟ್ಟಿತ್ತು. ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮನ ಸುಮಾರು ಹಮ್ಮಿಕೊಂಡು ಬಂದು ಬೇರೆ ಬೇರೆ ಪ್ರದೇಶಗಳಿಗೆ ಆವರಿಸಿಕೊಂಡಿದೆ. ದೇಶಾದ್ಯಂತ ಈಗ ಈ ಕಾರ್ಯಕ್ರಮ ನಡೀತಾ ಇದೆ. ಇದು ಸುಮಾರು ಒಂದು ನಾನು ಬೆಳಗ್ಗೆ ಬರುತ್ತೆ ನೋಡಿದ್ರೆ ಸುಮಾರು 23 ಭಾಷೆಗಳಲ್ಲಿ ಮತ್ತು 171 ಇದಕ್ಕಿಂತ ಹೆಚ್ಚಾಗಿ ಸ್ಥಳೀಯ ಆಡು ಭಾಷೆಯಲ್ಲಿ ಈ ಒಂದು ಕಾರ್ಯಕ್ರಮ ರೈತರಿಗೆ ಮಾಹಿತಿ ಕೊಡುವ ಪ್ರಸಾರ ದೇಶಾದ್ಯಂತ ನಡೀತಾ ಇದೆ. ಈಗ ನಿಮ್ಗೆಲ್ಲ ಗೊತ್ತೇ ಇದೆ, ನಾವು ರೈತರಿಗೆ ಅಥವಾ ಬೇರೆ ಯಾವುದೇ ಕಾರ್ಯಕ್ರಮ ಇರಬಹುದು ಅವರ ಒಂದು ಉದ್ದಾರ ಆಗ್ಬೇಕು, ಮೂಲಭೂತ ಸೌಕರ್ಯಗಳನ್ನ ಕೊಡಬೇಕಾಗತ್ತೆ. ಕೃಷಿಯಲ್ಲಿ ಸಾಕಷ್ಟು ಬದಲಾವಣೆಗಳಾಗಿರುತ್ತೆ, ಅವೆಲ್ಲ ರೈತರಿಗೆ ಅಥವಾ ಸಮಾಜದ ಎಲ್ಲ ಕಟ್ಟಕಡೆಯ ಸಮಾಜ ಜನರಿಗೂ ತಲುಪಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನಮ್ಮ ಏನು ಆಕಾಶವಾಣಿ ಹಿಂದಿನಿಂದಲೂ ನಾವು ಚಿಕ್ಕವರಿಂದ ನೋಡ್ಕೊಂಡು ಬಂದಿವಿ, ಸಾಕಷ್ಟು ಕಾರ್ಯಕ್ರಮ ಹಮ್ಮಿಕೊಂಡಿದೆ ಹಳ್ಳಿಗಳಲ್ಲಿ ಇವನು ವಿಲೇಜ್ ಹಿಲಿಯರಿಗಲ್ಲೂ ಸಿಗುತ್ತೆ. ಸೊ ಅಂತ ಒಂದು ಕಾರ್ಯಕ್ರಮ ಈಗಾಗಲೇ ಸಾಕಷ್ಟು ಕಾರ್ಯಕ್ರಮ ಮಾಡಿಕೊಂಡು ಬಂದಿದೆ. ಆ ನಿಟ್ಟಿನಲ್ಲಿ ನಾನು ಆಕಾಶವಾಣಿಯ ಅವರ ಒಂದು ಶ್ರದ್ಧೆ ದಿನಚರಿಗಳು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಅದಕ್ಕೆ ನಿರೂಪಣೆ ಮಾಡಿಕೊಂಡು ಎಲ್ಲ ಸಮಾಜದ ಎಲ್ಲ ಜನಕ್ಕೂ ತಲುಪದ ಮಾಡಿದ ಆದ್ಮೇಲೆ ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಸೊ ಆಕಾಶವಾಣಿ ಭದ್ರಾವತಿ ಇರುವುದು ಎಲ್ಲ ಆಕಾಶವಾಣಿ ಮೂಲಭೂತವಾಗಿ ಈ ಒಂದು ಆಕಾಶವಾಣಿ ರೈತರ ಕಲ್ಯಾಣಕ್ಕಾಗಿ ಈ ಕಾರ್ಯಕ್ರಮ ಉದ್ದೇಶನೇ ಅಷ್ಟೇ ಇತ್ತು ಅನ್ಸುತ್ತೆ. ಕೃಷಿ ಅಭಿವೃದ್ಧಿಯನ್ನು ಹೆಚ್ಚಿಸಲು ಏನೆಲ್ಲ ಕಾರ್ಯಕ್ರಮ ಮಾಡಬೇಕು ಅಂತ ಒಂದು ಮೀಡಿಯಾ ಪ್ರಕಾರ ರೈತ ತಲುಪಬೇಕು ಆ ನಿಟ್ಟಲ್ಲಿ ಹಾಕೊಂಡಂತ ಕಾರ್ಯಕ್ರಮ. ನಿಮ್ಗೆಲ್ಲ ಗೊತ್ತೇ ಇದೆ, ತಂತ್ರಜ್ಞಾನ ಬಂದಿದೆ, ಆಧುನಿಕ ಪದ್ಧತಿಗಳನ್ನು ಅಳವಡಿಸಿದೀವಿ, ಎಲ್ಲ ಮೆಕನೈಸೇಷನ್ ಆಗಿದೆ. ಆದರೂ ಸಹ ಕೃಷಿ ಅವಲಂಬಿಸುವ ರೈತರು ಮಾಡಬೇಕು ಅಂದ್ರೆ ಅದಕ್ಕೆ ಕೆಲವೊಂದು ಕಷ್ಟ ಕಾರಣ ಇದೆ, ಕಷ್ಟ ಸಾಧ್ಯತೆಯೂ ಸ್ವಲ್ಪ ಕಷ್ಟ ಇದೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಇತರ ಜನಗಳಲ್ಲಿ ಏನಾಗಿದೆ ಅಂತಂದ್ರೆ ಕೃಷಿ ಮಾಡೋರು ಕಡಿಮೆ ಆಗ್ತಾರೆ. ಮುಖ್ಯವಾಗಿ ಏನು ಯುವಕರು ಏನಂತೀವೋ ಅವರು ಕೃಷಿಯನ್ನು ಬಿಟ್ಟು ಹಳ್ಳಿ ಕಡೆಯಿಂದ ಸಿಟಿಗೆ ಹೋಗ್ತಾ ಇದ್ದಾರೆ. ಅದಕ್ಕೆ ಕಾರಣ ಹಲವಾರು ಇರ್ಬೋದು. ಮುಖ್ಯ ಕಾರಣ ಅಂದ್ರೆ ಕೃಷಿ ಇನ್ನು ಮಾಡೋದ್ರೆ ನಮ್ಗೆ ಲಾಭದಾಯಕ ಅಲ್ಲ, ಕೃಷಿಯಿಂದ ಏನು ನಮ್ಗೆ ಸಿಗ್ತಾ ಇಲ್ಲ, ಎಲ್ಲ ವಲಸೆ ಹೋಗುವ ಪರಿಸ್ಥಿತಿ ಅಂತ ಬಂದಿದೆ. ಅಂತ ನಿಟ್ಟಿನಲ್ಲಿ ಕೃಷಿ ಒಂದು ಲಾಭದಾಯಕ, ಅದನ್ನ ಎಲ್ಲ ಹೆಚ್ಚು ಹೆಚ್ಚು ರೈತರು ಅಳವಡಿಸಬೇಕು. ಯಾಕೆಂದ್ರೆ ನಾವೆಲ್ಲ ಹೇಳ್ತೀವಿ, ಒಂದು ದೇಶದ ಅಭಿವೃದ್ಧಿ ಕೃಷಿ ಅಭಿವೃದ್ಧಿ ಮೇಲೆ ಅವಲಂಬಿಸಿರುತ್ತೆ ಅಂತೇಳಿ. ಸೊ ಆ ನಿಟ್ಟಿನಲ್ಲಿ ದೇಶದ ಅಭಿವೃದ್ಧಿ ರೈತರ ಅಭಿವೃದ್ಧಿ ಮೇಲೆ ಅವಲಂಬಿಸುತ್ತೆ. ಆ ನಿಟ್ಟಿನಲ್ಲಿ ಈ ಒಂದು ಇಂತಹ ಕಾರ್ಯಕ್ರಮವನ್ನು ಮಾಡಿ ರೈತರಿಗೆ ನೇರವಾಗಿ ಕೃಷಿಯಲ್ಲಿ ಆಗುವ ಆಧುನಿಕ ತಂತ್ರಜ್ಞಾನಗಳಿರ್ಬೋದು ಕಾಲಕಾಲಕ್ಕೆ, ಯಾಕೆಂದ್ರೆ ನಾವು ಕೃಷಿಯನ್ನ ಅಳವಡಿಸಬೇಕು ಅಂತಂದ್ರೆ ಯಾವಾಗ ಬೇಕಾದಾಗ ಮಾಡಕ್ ಬರಲ್ಲ. ಯಾವ ಕಾಲದಲ್ಲಿ ಯಾವಾಗ ಬೆಳೆ ಬಿತ್ತಬೇಕು ಆ ಟೈಮಲ್ಲಿ ಬಿತ್ತಬೇಕು, ಯಾವಾಗ ಕಳೆ ತೆಗಿಬೇಕು ಆ ಕಳೆ ತೆಗಿಬೇಕಾಗತ್ತೆ, ಯಾವಾಗ ಗೊಬ್ಬರ ಹಾಕಬೇಕು ಪೋಷಕ ನಿರ್ವಹಣೆ ಮಾಡುತ್ತೆ ಕೀಟ ನಿರ್ವಹಣೆಯನ್ನು ಮಾಡಬೇಕಾಗತ್ತೆ. ಕಾಲಕಾಲಕ್ಕೆ ಸರಿಯಾಗಿ ಈ ಒಂದು ಆಕಾಶವಾಣಿಯಿಂದ ರೈತರಿಗೆ ಕಂಟಿನ್ಯೂಸ್ ಆಗಿ ಒಂದು ಮಾಹಿತಿ ಅಥವಾ ರೈತರಿಗೆ ಕೊಡುತ್ತಾ ಬಂದಿದೆ. ಆ ನಿಟ್ಟಿನಲ್ಲಿ ಶಿಕ್ಷಣವನ್ನು ಕೊಡ್ತಾ ಬಂದಿದೆ. ಇದು ಆಕಾಶವಾಣಿ ಮಾಡುವಂತಹ ಒಂದು ಕಾರ್ಯಕ್ರಮ, ಅವರಿಗೆ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸ್ತಾ ಬಂದಿದೆ. ನಿಮಗೆಲ್ಲ ಗೊತ್ತಿದೆ, ಸಾಕಷ್ಟು ನಮಗೆ ಎಲ್ಲಾ ಮೀಡಿಯಾಗಿಂತ ರೇಡಿಯೋ ಅತ್ಯಂತ ಹಳೆಯದಾದದ್ದು ಮೊದಲು ಬಂದಿದ್ದೆ ಅದು ಅನ್ಸುತ್ತೆ. ನಾವು ಚಿಕ್ಕವರಿದ್ದಾಗ ಬೆಳಗ್ಗೆ ಎತ್ಕೊಳ್ಳಿ ಆಕಾಶವಾಣಿ ಬರ್ತಿತ್ತು, ಕೃಷಿ ರಂಗ ಬರ್ತಿತ್ತು. ಅದನ್ನ ಮ್ಯೂಸಿಕ್ ನನಗೆ ಇನ್ನೂ ಕಿವಿಲಿ ಕೇಳುತ್ತಾ ಇದೆ. ಈ ಮ್ಯೂಸಿಕ್ ಚೇಂಜ್ ಮಾಡಿದ್ರು ಸರ್ ಅವರು. ಸೊ ಅದು ಹಳ್ಳಿಯಲ್ಲಿ ರೈತರು ಸಣ್ಣ ಮಕ್ಕಳಿಗೆ ಹೇಳ್ತಿದ್ರು, ಓ ಕೃಷಿ ರಂಗ ಶುರು ಆಯ್ತು ಅಂತ ಒಂದು ಬರ್ತಾ ಇತ್ತು. ಸೊ ಅದು ಹೆಚ್ಚು ಆಕರ್ಷಕವಾಗಿತ್ತು ಎಲ್ಲರಿಗೂ. ಸೊ ಇಂದಿಗೂ ಅದು ಚಾಲ್ತಿಯಲ್ಲಿದೆ. ಎಲ್ಲಾ ಮಾಧ್ಯಮಗಳಿಗೆ ಹೋಲಿಸಿದ್ರೆ ಹೆಚ್ಚು ಮಾಹಿತಿಯನ್ನ ಅತ್ಯಂತ ಪರಿಣಾಮಕಾರಿ ಆಗಿ ಕಾರ್ಯನಿರ್ವಹಿಸುತ್ತೆ ಅಂತಂದ್ರೆ ಆಕಾಶವಾಣಿ ಅಥವಾ ರೇಡಿಯೋ. ಸೊ ಈ ಅದಾದ್ಮೇಲೆ ನಿಮ್ಗೆ ಗೊತ್ತಿದೆ, ಬೇರೆ ಬೇರೆ ಮೀಡಿಯಾಗಳು ಸಂವಾದ ಕೇಂದ್ರಗಳು ಅದು ಬೇಕೆ ಕೃಷಿ ರಂಗ ಬಂತು. ಈಗ ಎಲ್ಲ ಗೊತ್ತಿದೆ, ಎಫ್ಎಂ ಎಲ್ಲ ಶುರುವಾಗಿದೆ. ಸೊ ಈಗ ಇಂಟರ್ನೆಟ್ ಬಂತು, ಟಿವಿ ಬಂತು, ದಿನಪತ್ರಿಕೆಗಳು ಬಂತು. ಎಲ್ಲದಕ್ಕಿಂತ ಹೆಚ್ಚು ಪ್ರೇಕ್ಷಕರನ್ನ ಅಥವಾ ನಮ್ಮ ರೈತರನ್ನ ಜನರನ್ನ ಸೆಳೆಯೋದು ಅಂತಂದ್ರೆ ರೇಡಿಯೋ. ಆ ನೇಗಿಲು ಮಿಡಿತದ ಮೂಲಕ ಅದಂತೂ ಈಗ ನಮ್ಗೆ ಎಲ್ಲಾ ಮೀಡಿಯಾಗಳಿಂದ ಹೆಚ್ಚಾಗಿ ಪ್ರಶ್ನೆ, ನಮಗೆ ರೈತರಿಂದ ಕೆಲವೊಂದು ಮೀಡಿಯಿಂದ ಇದು ಬರ್ತದೆ, ಪ್ರಶಂಸನೆ ಬರ್ತದೆ. ಆ ನಿಟ್ಟಿನಲ್ಲಿ ನಾನು ಆಕಾಶವಾಣಿ ಭದ್ರಾವತಿಗೆ ಎಲ್ಲ ಏನು ಆಕಾಶವಾಣಿಯಲ್ಲಿ ಕಾರ್ಯನಿರ್ವಹಿಸುವಂತಹ ಎಲ್ಲ ಸಿಬ್ಬಂದಿವರಿಗೆ ನಾನು ಚರಣೆಯಾಗಿರ್ತೇನೆ ಮತ್ತು ವಿಶ್ವವಿದ್ಯಾಲಯ ಪರವಾಗಿ ಅಭಿನಂದನೆಯನ್ನು ಸಹ ಸಲ್ಲಿಸುತ್ತಾ ಇದುವರೆಗೂ ರೇಡಿಯೋ ಕಿಸಾನ್ ದಿನಾಚರಣೆ 2025 ಮಹತ್ವ ಕುರಿತು ಕೆಳದಿ ಶಿವಪ್ಪ ನಾಯ್ಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕೆ ಶಿವಮೊಗ್ಗದ ಕೃಷಿ ವಿಸ್ತರಣಾ ನಿರ್ದೇಶಕರಾದ ಡಾಕ್ಟರ್ ಕೆಟಿ ಗುರುಮೂರ್ತಿ ಅವರಿಂದ ಮಾಹಿತಿ ಕೇಳಿದಿರಿ. ಈಗ ಕೇಳಿ ಡಾಕ್ಟರ್ ಎಸ್ಎಂ ಸುಧಾಕರ್ ಅವರಿಂದ ಕೃಷಿ ಮಾಹಿತಿ. ಆತ್ಮೀಯ ರೈತ ಬಾಂಧವರೇ, ದಾವಣಗೆರೆ ಜಿಲ್ಲೆಯಾದಂತ ಪ್ರಸಕ್ತ ಬೇಸಿಗೆ ಹಂಗಾಮಿನ ಭತ್ತದ ನಾಟಿ ಕಾರ್ಯ ಪ್ರಾರಂಭವಾಗಿದ್ದು, ಭತ್ತದ ಬೆಳೆಯ ಉತ್ತಮ ಬೆಳವಣಿಗೆ ಹಾಗೂ ಇಳುವರಿ ಹೆಚ್ಚಿಸಲು ಅಗತ್ಯ ಪೋಷಕಾಂಶಗಳ ನಿರ್ವಹಣೆ ಮುಖ್ಯವಾಗಿರುತ್ತದೆ. ಭತ್ತದ ಬೆಳೆಯಲ್ಲಿ ಡಯಂಚ 10-15 ಕಿಲೋಗ್ರಾಂ ಬೀಜ ಪ್ರತಿ ಎಕರೆಗೆ, ಸೆಣಬು 10-15 ಕಿಲೋಗ್ರಾಂ ಬೀಜ ಪ್ರತಿ ಎಕರೆಗೆ, ಅಲಸಂದೆ 10-12 ಕಿಲೋಗ್ರಾಂ ಬೀಜ ಪ್ರತಿ ಎಕರೆಗೆ, ಹೆಸರು ಮತ್ತು ಉದ್ದು 6-8 ಕಿಲೋಗ್ರಾಂ ಬೀಜ ಪ್ರತಿ ಎಕರೆಗೆ, ಹಸಿರೆಲೆ ಗೊಬ್ಬರದ ಗಿಡಗಳನ್ನು ಬೆಳೆದು ಹೂ ಬಿಡುವ ಮೊದಲು ಉಳುಮೆ ಮಾಡಿ ಭೂಮಿಗೆ ಸೇರಿಸುವುದರಿಂದ ಎಕರೆಗೆ 4-8 ಟನ್ ಹಸಿರು ಗೊಬ್ಬರವನ್ನು ಭೂಮಿಗೆ ಸೇರಿಸಬಹುದು. ಚೌಳು, ಜೌಗು ಹಾಗೂ ಕಡಿಮೆ ಫಲವತ್ತದ ಭೂಮಿಯಲ್ಲಿ ಹಸಿರೆಲೆ ಗೊಬ್ಬರಗಳ ಬಳಕೆಯಿಂದ ಸಾವಯವ ಇಂಗಾಲ, ಸಾರಜನಕದ ಲಭ್ಯತೆ ಹೆಚ್ಚಾಗುವುದಲ್ಲದೆ ಭೂಮಿಯಲ್ಲಿ ಕಾಲಕ್ರಮೇಣ ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಗುಣಧರ್ಮಗಳು ಸುಧಾರಿಸುತ್ತವೆ. ಸಸಿಮಡಿಗಳಲ್ಲಿ ಅಜೋಸ್ಪೈರಿಲಂ ಜೀವಾಣುವನ್ನು ಬಳಕೆ ಮಾಡದಿದ್ದಲ್ಲಿ ಸಸಿಮಡಿಯಿಂದ ಸಸಿಗಳನ್ನು ಕಿತ್ತ ನಂತರ ಬೇರುಗಳನ್ನು 400 ಗ್ರಾಂ ಅಜೋಸ್ಪೈರಿಲಂ ಜೈವಿಕ ಗೊಬ್ಬರದ ದ್ರಾವಣದಲ್ಲಿ ಅದ್ದಿ ಉಪಚಾರ ಮಾಡಿದ ನಂತರ ನಾಟಿ ಮಾಡಬೇಕು. ನಾಟಿ ಮಾಡಲು 3 ವಾರಗಳ ಮೊದಲೇ 4-5 ಟನ್ ಕಡಿತ ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಅನ್ನು ಮಣ್ಣಿನಲ್ಲಿ ಬೆರೆಸಬೇಕು. ಬೇಸಿಗೆ ಭತ್ತಕ್ಕೆ 50-25 ಕಿಲೋಗ್ರಾಂ ಸಾರಜನಕ, ರಂಜಕ ಮತ್ತು ಪೊಟ್ಯಾಷಿಯಂ ಪ್ರತಿ ಎಕರೆಗೆ ಶಿಫಾರಸು ಮಾಡಿದ್ದು, ಶೇಕಡ 50% ಸಾರಜನಕ ಪೂರ್ತಿ ರಂಜಕ ಮತ್ತು ಶೇಕಡ 50% ಪೊಟ್ಯಾಷ್ ಅನ್ನು ನಾಟಿ ಸಮಯದಲ್ಲಿ ನೀಡಬೇಕು. ನಾಟಿ ಮಾಡಿದ 25-30 ದಿನಗಳಲ್ಲಿ ಶೇಕಡ 25% ಸಾರಜನಕ ಮತ್ತು ನಾಟಿ ಮಾಡಿದ 60 ದಿನಗಳಲ್ಲಿ ಶೇಕಡ 25% ಸಾರಜನಕ ಮತ್ತು ಶೇಕಡ 50% ಪೊಟ್ಯಾಷ್ ಅನ್ನು ಒದಗಿಸುವ ರಸಗೊಬ್ಬರಗಳನ್ನು ಮೇಲ್ಗೊಬ್ಬರವಾಗಿ ನೀಡಬೇಕು. ಯಂತ್ರಚಾಲಿತ ನಾಟಿ, ಕೂರಿಗೆ ಬಿತ್ತನೆಯಿಂದ ಕೃಷಿ ವೆಚ್ಚಗಳನ್ನು ಗಣನೀಯವಾಗಿ ಕಡಿಮೆ ಮಾಡಬಹುದಾಗಿರುವುದರಿಂದ ತಮ್ಮ ತಮ್ಮ ರೈತ ಸಂಪರ್ಕ ಕೇಂದ್ರ ಅಥವಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗೆ ಭೇಟಿ ನೀಡಿ ಮಾಹಿತಿ ಪಡೆದುಕೊಳ್ಳಬಹುದಾಗಿದೆ ಎಂದು ದಾವಣಗೆರೆ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಬೇಸಿಗೆ ಭತ್ತದ ಬೆಳೆಯಲ್ಲಿ ಗುಣಿಗಳ ಸಂಖ್ಯೆ ಮತ್ತು ನಾಟಿಯ ಅಂತರಕ್ಕೆ ಬಂದರೆ

ಓ ನಮ ಶಿವ ಓ ನಮ ಶಿವ ಮಂಗಳವಾರ ಬರಲಿ ಮನೆಗೆ ಜಂಗಮ ಬರಲಿ ಮಂಗಳವಾರ ಬರಲಿ ಮನೆಗೆ ಜಂಗಮ ಬರಲಿ ನಂದಿಯ ಏರ ಶಿವ ಬರಲಿ ಓಂ ಶಿವಯ ಓ ನಮ ಶಿವಯ ಓ ನಮ ಶಿವ ಓ ನಮ ಶಿವ ನಂದಿಯ ನೇಯರ ಶಿವ ಬರಲೆ ಮ್ಯಾಗಳ ಮಲ್ಲಯ್ಯ ಬರಲೆ ಮಠದಿಂದ ಶಿವಯ ಓ ನಮ ಶಿವಯ ಓ ನಮ ಶಿವ ಓ ನಮ ಶಿವ ಮಲ್ಲಯ್ಯ ಬಂದರೆ ಮಲ್ಲೆ ಬೇಕೆ ಗಂಗಾ ಮಳವಗೆ ಮಳೆ ಬೇಕೆ ಶಿವಯ ಓ ನಮ ಶಿವಯ ಓ ನಮ ಶಿವ ಓ ನಮ ಶಿವ ಗಂಗಾನೆ ಮಳಗೆ ಮಳೆ ಬೇಕೆ ಮ್ಯಾಗಳ ಗುರುವರಿಗೆ ಬೇಕೆ ಬನಿ ಬಾಳೆ ಶಿವಯ ಓ ನಮ ಶಿವಯ ಓ ನಮ ಶಿವ ಓ ನಮ ಶಿವಯ ಓ ಶಿವಯ ಓ ನಮ ಶಿವಯ ಓ ನಮ ಶಿವ ಓ ನಮ ಶಿವಯ ಶಿವಯ ಓ ನಮ ಶಿವಯ ಓ ನಮ ಶಿವ ಓ ನಮ ಶಿವಯ ಅಕ್ಕ ಕಾತಂಗಿರೋತೇನೆ ರೇ ಅತ್ತಿ ನೋಡ್ಯಾರೆ ತವರೋರ ಓಂ ಶಿವಯ ಓ ನಮ ಶಿವಯ ಓ ನಮ ಶಿವ ಓ ನಮ ಶಿವಯ ನೋಡಿರಿ ತವರೋರ ಬಗಿಲ ಮುಂದೆ ಮುತ್ತಿನ ತೇರೆ ಅರದಾಲೆ ಶಿವಯ ಓ ನಮ ಶಿವಯ ಓ ನಮ ಶಿವ ಓ ನಮ ಶಿವಯ ಕೇರೋರದಾರೆ ಪಚಲ್ಲರೆ ತಿರಲೆ ನನಗೆ ಅಕ್ಕ ತವರೋರ ಶಿವಯ ಓ ನಮ ಶಿವಯ ಓ ನಮ ಶಿವ ಓ ನಮ ಶಿವ ಅಕ್ಕ ತವರೋರ ಸಾಧ್ಯಗಳ ಕೊಟ್ಟರ ಮನೆಗೆ ಸ್ವಾಸಿಯಾಗೆ ಶಿವಯ ಓ ನಮ ಶಿವಯ ಓ ನಮ ಶಿವ ಓ ನಮ ಶಿವ ಓ ಶಿವಯ ಓ ನಮ ಶಿವಯ ಓ ನಮ ಶಿವ ಓ ನಮ ಶಿವಯ ಶಿವಯ ಓ ನಮ ಶಿವಯ ಓ ನಮ ಶಿವ ಓ ನಮ ಶಿವಯ ಅಡ್ಡ ಗುಡ್ಡಲ್ಲಿ ದಾಡೆ ಮೇ ಕಾಯನೆ ದೊಡ್ಡರ ಮಗನೆ ದೊರಿ ಮಗ ಓಂ ಶಿವಯ ಓ ನಮ ಶಿವಯ ಓ ನಮ ಶಿವ ಓ ನಮ ಶಿವ ದೊರನೆ ಮಗನೆ ದೊರಿ ಮಗ ಅಡ್ಡಯ್ಯ ಇರುವಂತ ಎಮ್ಮೆ ವಡ ಕಾಳ ಓಂ ಶಿವಯ ಓ ನಮ ಶಿವಯ ಓ ನಮ ಶಿವ ಓ ನಮ ಶಿವಯ ಒಡದರೆ ವಾಡಿಯವ್ವ ವಾರೆ ಒಲ್ಲ ಮೇಯಲೆ ಸಾಕಂಬಾಲ ಕರೆಯಲ ಓಂ ಶಿವಯ ಓ ನಮ ಶಿವಯ ಓ ನಮ ಶಿವ ಓ ನಮ ಶಿವ ಸಾಕಂಬಾಲಿಗೆ ಬೇಕಂಬ ಕಡಗಲೆ ವಜ್ರಮಣಿ ಕದಾಯಳೆಯ ಓಂ ಶಿವಯ ಓ ನಮ ಶಿವಯ ಓ ನಮ ಶಿವ ಓ ನಮ ಶಿವ ಭದ್ರನೆ ಮಾಣಿಕದ ಎಳೆಯ ಗೈಡ ಕಂದ ಭದ್ರ ಜಯಮ್ಮ ಕಡಿಬಾರೆ ಶಿವಯ ಓ ನಮ ಶಿವಯ ಓ ನಮ

ಓ ನಾಮ ಶಿವ ಓ ನಮ ಶಿವ ಯಜ್ಜನೆ ಮಾಡಿದರೆ ಬೆಳೆಯಲತೇ ಗೊಂದ ಯಜ್ಜನ ತವರೋರ ಕಳಿವ್ಯಾರೆ ಶಿವಯ ಓ ನಾಮ ಶಿವಯ ಓ ನಾಮ ಶಿವ ಓ ನಮ ಶಿವ ಶಿವಯ ಓ ನಾಮ ಶಿವಯ ಓ ನಾಮ ಶಿವ ಓ ನಮ ಶಿವಯ ಓ ನಾಮ ಶಿವಯ ಓ ನಾಮ ಶಿವ ಓ ನಮ ಶಿವ ಬಳ್ಳಿಯ ಬೆತೋರ ಸ ಬಳ್ಳಿಯ ತಗ್ಗಿನ